ಎಸ್ಐಟಿ ರಚನೆ ಮಾಡಲಾಗಿದ್ದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿದ್ದಾರೆ. ಭೂ ದಾಖಲೆಗಳಿಗೆ ಕಂದಾಯ ಇಲಾಖೆಯ ಮಾಲೀಕತ್ವ ಇರುವುದರಿಂದ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ ಎಂದರು. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಎಲೈಟ್ ಬಿ ಗುಂಪಿನ ರಣಜಿ ಪಂದ್ಯದಲ್ಲಿ ಇಂದು ಕರ್ನಾಟಕ ಚಂಡೀಗಢ ವಿರುದ್ದ ದಿನದಾಟಕ್ಕೆ 5 ವಿಕೆಟ್ ನಷ್ಟಕ್ಕೆ 298 ರನ್ ಗಳಿಸಿದೆ. ಕರುಣ್ ಆಯರ್, ಸ್ಮರಣ್ ರವಿಚಂದ್ರನ್ ಅಮೋಘ ಆಟದಿಂದ ಕರ್ನಾಟಕ ಉತ್ತಮ ರನ್ ಗಳಿಸುವತ್ತ ಹೆಜ್ಜೆ ಹಾಕಿದೆ. ಕರುಣ್ ಆಯರ್ 95 ರನ್ ಗಳಿಸಿ ಔಟ್ ಆಗಿದ್ದಾರೆ. ಸ್ಮರಣ್ ರವಿಚಂದ್ರನ್ 110 ಹಾಗೂ ಶ್ರೇಯಸ್ ಗೋಪಾಲ್ 38 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಬ್ಬು ಬೆಳೆಗಾರರ ಬೇಡಿಕೆ ಕುರಿತು ಚರ್ಚೆ. ಕೆಪಿಸಿಸಿ ಹುದ್ದೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಸಚಿವ ಸತೀಶ್ ಜಾರಕಿಹೊಳಿ. ಬೆಂಗಳೂರಿನಲ್ಲಿ ಸಂಸತ್ ಖೇಲ್ ಮಹೋತ್ಸವಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಶಾಂತಿಯುತವಾಗಿ ನಡೆದ ಆರ್ಎಸ್ಎಸ್ ಪಥಸಂಚಲನ. ಮತ್ತು ನಾಳೆಯಿಂದ ಬೆಂಗಳೂರಿನ ಬಸವನಗುಡಿಯಲ್ಲಿ 5 ದಿನಗಳ ಕಾಲ ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಶಿವಪ್ಪ ಬೊಳಂತೂರು ಮತ್ತು ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶರಸೇತು ಬಂಧನ. ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ. ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 ಕ್ರೋರ್ಸ್ಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ. ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ. ಪ್ರತಿ 40 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸುತ್ತಿದೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಅಥವಾ ಟೆಲಿಮನಸ್ 1446 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶರಸೇತು ಬಂಧನ. ಭಾಗವತರು ಶಿವಪ್ಪ ಬೋಳಂತೂರು, ಮದ್ದಳೆ ಗಿರೀಶ್ ಕಿನಿಲಕೋಡಿ, ಚೆಂಡೆ ಶ್ರೀಧರ ಭಟ್ ಗಿಲ್ಕಿಂಜ, ಶ್ರುತಿ ಜಿಎನ್ ನೋಣಯ್ಯ, ನಿರೂಪಣೆ ಶೋಭಾ ಶಿವಪ್ಪ. ಕೇಳಿ ಶರಸೇತು ಬಂಧನ, ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಕಟಿತ ಟಾಂಗದ ಕೋಮಲ ಶರಸೇತು ಬಂಧನ ಹಿಮ್ಮೇಳದಲ್ಲಿ ಭಾಗವತರು ಕೋ ಶಿವಪ್ಪ ಬೋಳಂತೂರು, ಚೆಂಡೆ ಶ್ರೀಧರ್ ಭಟ್ ಗಿಳ್ಕಿಂಜ, ಮೃದಂಗ ಗಿರೀಶ್ ಕಿನಿಲಕೋಡಿ, ಶ್ರುತಿ ಜಿ ಎನ್ ನೋಣಯ್ಯ, ನಿರೂಪಣೆ ಶ್ರೀಮತಿ ಶೋಭಾ ಶಿವಪ್ಪ. ತಸ್ಕರನ ಪಾಳ್ಯದವರು ಬ್ರಾಹ್ಮಣರ ಆಶ್ರಮಗಳಿಗೆ ನುಗ್ಗಿ ದರೋಡೆಗೈಯುತ್ತಿರುವ ವಿಚಾರವನ್ನು ತಿಳಿದ ಅರ್ಜುನ ಧರ್ಮಜನ ಶಯನ ಮಂದಿರ ದಾಟಿ ಶಸ್ತ್ರಾಗಾರ ಪ್ರವೇಶಿಸಬೇಕಾಯಿತು. ಪ್ರಾಯಶ್ಚಿತವಾಗಿ ನಾರದರ ನುಡಿಯಂತೆ ಒಂದು ವರ್ಷ ಕಾಲ ತೀರ್ಥಯಾತ್ರೆಯನ್ನು ಕೈಗೊಂಡು ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಮುಂದೆ ರಾಮೇಶ್ವರದ ಸಮುದ್ರ ತೀರಕ್ಕೆ ಬಂದು ನಿಂತಿದ್ದಾನೆ. ಕಟ್ಟಿದ ಸೇತುವೆಯನ್ನು ಕಂಡಾಗ ಇದು ರಾಮಾಯಣ ಕಾಲದಲ್ಲಿ ಲಂಕೆಗೆ ಕಟ್ಟಿದ ಸೇತುವೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ 100 ಯೋಜನ ದೂರದ ಈ ಸಮುದ್ರಕ್ಕೆ ಅಸೀಮ ಬಿಲ್ಗಾರ ಶ್ರೀರಾಮ ಕಲ್ಲಿನಿಂದಲೇ ಸೇತುವೆ ಯಾಕೆ ಕಟ್ಟಿದ? ಇದೊಂದು ಜಿಜ್ಞಾಸೆಯಾಯ್ತಲ್ಲ, ಯಾರಲ್ಲಿ ಈ ಬಗ್ಗೆ ಕೇಳಲಿ? ಈ ಸಮುದ್ರದ ಮರಳಿನಲ್ಲಿ ಕುಬ್ಜವಾದ ಶರೀರವನ್ನು ಹೊಂದಿರುವ ಕಪಿಯೊಂದು ಕುಳಿತಿದೆ. ಏಕಾಗ್ರತೆಯಿಂದ ಏನೋ ಜಪಿಸುತ್ತಿದ್ದಂತೆ ಕಾಣುತ್ತಿದೆ. ಕಣ್ಣು ಬಾಯಿಗಳನ್ನು ಕಂಡಾಗ ಮಾತನಾಡುವ ಚೈತನ್ಯವುಳ್ಳವನಂತೆ ತೋರುತ್ತಿದೆ. ಮಾತನಾಡಿಸುತ್ತೇನೆ. ಸಮುದ್ರದ ತೀರದಲ್ಲಿ ಅದು ಈ ಮರಳಿನಲ್ಲಿ ಕುಳಿತು ಒಂದೇ ದಿಕ್ಕಿಗೆ ನೋಡಿ ಏನೋ ಮಂತ್ರ ಪಠಿಸಿದ್ದಂತೆ ಕಾಣುತ್ತಿದೆ. ಇಲ್ಲಿ ಯಾಕೆ ಕುಳಿತಿರುವೆ? ನಿನ್ನ ಅಪ್ಪ ಯಾರು? ನಿನ್ನ ಹೆಸರೇನು? ಹೇಳುವೆಯಾ ಎಂದಾಗ ಪ್ರಾಣರೂಪ ವಾಯುವೇ ಜನಗ ಜೀವರಾಶಿಗಳಿಗೆ ಚೇತನರಾಗಿರುವ ವಾಯುದೇವ ನನ್ನ ತಂದೆ. ನನ್ನ ಹೆಸರು ಹನುಮಂತ. ಮತ್ತೆ ಹೇಳಿದೆಯಲ್ಲ, ಕಾಡಿನಿಂದ ನಾಡಿಗೆ, ಕಾಡಾದರೇನು ನಾಡಾದರೇನು, ರಾಮನಾಮ ಜಪಿಸುವುದಕ್ಕೆ ಎಲ್ಲಿಯೂ ತೊಂದರೆ ಇಲ್ಲ ಎಂಬ ಮಾತನ್ನು ಕೇಳಿದ ಅರ್ಜುನ, ಹನುಮಂತನನ್ನು ನಿಜ ವೇಷದಲ್ಲಿ ಕಂಡಿಲ್ಲವಾದರೂ ಕೇಳಿ ತಿಳಿದಿದ್ದೇನೆ. ಶ್ರೀರಾಮ ಭಕ್ತ ಹನುಮಂತನಲ್ಲಿ ನೀನಲ್ಲಿ ಕಪಿಯ ರೂಪವನ್ನು ಹೊಂದಿರುವುದಕ್ಕಾಗಿ ಹನುಮಂತ ಎಂದು ಹೇಳಿಕೊಳ್ಳುತ್ತಿರುವೆಯಾ ಎಂದು ಅರ್ಜುನನ ಹೀಯಾಳಿಸುವಿಕೆಗೆ ಕೇಳಯ್ಯ ನಮ್ಮ ತನು ಬಡವಾದುದ ಕೇಳಯ್ಯ ಮತ್ತೆ ಬಾಳಲು ಬದೆಗೆ ಸೇತುವೆ ಬಾಣಗಳ ಮಳೆಯನ್ನೇ ಸುರಿಸಬಲ್ಲ ಶ್ರೀರಾಮಚಂದ್ರ ನಿಮ್ಮಲ್ಲಿ ಕಲ್ಲು ಬಂಡೆಗಳನ್ನು ಹೊರಿಸಿದನಿ. ಅಷ್ಟೊಂದು ಪ್ರಯಾಸ ಪಡುವ ಅಗತ್ಯವಿತ್ತೆ? ಆ ಕಾಲದಲ್ಲಿ ನಾನಿರುತ್ತಿದ್ದರೆ ಶರಗಳಿಂದಲೇ ಸೇತುವೆಯನ್ನು ರಚಿಸುತ್ತಿದ್ದೆ. ಸಾಮಾನ್ಯನೇ ನಾನು. ನನ್ನ ತಾಯಿಯ ಆಸೆಯಂತೆ ಇಂದ್ರನ ಐರಾವತವನ್ನು ಬಾಣಗಳ ಏಣಿ ಮೂಲಕ ಧರೆಗಿಳಿಸಿದ್ದೇನೆ. ನಿನ್ನಂತ ಕಪಿಗಳಿಗೆ ಸಮುದ್ರಕ್ಕೆ ಕಲ್ಲು ಹೊತ್ತುದೇ ದೊಡ್ಡ ಸಂಗತಿ. ನನಗಿದು ಲೆಕ್ಕವೇನಲ್ಲ ಎಂಬ ಅರ್ಜುನನ ಮಾತು ಕೇಳಿ ಬಹುದು. ಆದರೆ ರಾಮನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. 77 ಕೋಟಿ ಕಪಿ ಸೈನಿಕರಿಂದ ರಾಮ ಕಟ್ಟಿದ ಸೇತುವೆ ನಿನಗೆ ಸಾಮಾನ್ಯವಾದುದು, ನಮಗೆ ಘನವಾದುದು. ನೀನಾದರೆ ಬಾಣದಿಂದ ಸೇತುವೆಯನ್ನು ಕಟ್ಟುತ್ತಿದ್ದೆಯಾ? ನೀನು ಕಟ್ಟಿದೆಯಾದರೆ ನಾನು ಒಂದೇ ತುಳಿತದಿಂದ ಮುರಿಯುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ತಿಳಿದುಕೋ. ಲೋಕದ ಗಂಡನಲ್ಲಿ ಪಂತಾಹ್ವಾನವೇ, ನಾನು ಶರಮುಖೇನ ಸೇತುವೆಯನ್ನು ನಿರ್ಮಿಸುತ್ತೇನೆ, ನಿನಗದನ್ನು ಮುರಿಯುವುದಕ್ಕೆ ಸಾಧ್ಯವಾಗದಿದ್ದರೆ ಏನು ಮಾಡುವಿ ಎಂದಾಗ, ನೀನು ಮಾಡಿದ ಸೇತುವೆಯನ್ನು ನಾನು ಮುರಿದು ಹಾಕಿದರೆ ನೀನೇನು ಮಾಡುವಿ ಎಂದು ಕೇಳುತ್ತಾನೆ ಹನುಮಂತ. ಕಟ್ಟುತ್ತೇನೆ. 3 ಬಾರಿಯೂ ನೀನು ಮುರಿದೆಯಾದರೆ ನೀನು ಗೆದ್ದಂತೆ. ಸೋತ ನಾನು ಅಗ್ನಿಕುಂಡವನ್ನು ನಿರ್ಮಿಸಿ ಪ್ರಾಣತ್ಯಾಗ ಮಾಡುತ್ತೇನೆ ಎನ್ನುತ್ತಾನೆ ಅರ್ಜುನ. ನಾನು ಸೋತರೆ ನಿನ್ನ ದಾಸನಾಗುತ್ತೇನೆ ಎಂದು ಹನುಮಂತ ನುಡಿಯುತ್ತಾನೆ. ಕೇಳಿದ ಅರ್ಜುನ ಬಿಲ್ಲನ್ನು ಝೇಂಕರಿಸಿ ಬಾಣವನ್ನು ಜೋಡಿಸಿ ಹೊಡೆದನು. ತಕ್ಷಣ ಬಾಣಗಳ ಸೇತುವೆ ನಿರ್ಮಾಣವಾಯಿತು. ಆಗ ಹನುಮಂತ ಜೈ ಶ್ರೀರಾಮ್ ಎಂದು ಒಂದೇ ತುಳಿಯುತ್ತಾನೆ. ಕಟ್ಟಿದ ಸೇತುವೆ ಸಮುದ್ರ ಪಾಲಾಯಿತು. ಮತ್ತೆ ಕಟ್ಟುತ್ತಾನೆ, ಹಾಗೆ ಹನುಮ ತುಳಿಯುತ್ತಾನೆ. ಕೊನೆಯ ಬಾರಿ ಭಾರಿ ಭದ್ರವಾಗುವಂತೆ ಕಟ್ಟುತ್ತಾನೆ, ಅದನ್ನೂ ಹನುಮ ಮುರಿಯುತ್ತಾನೆ. ಹಾಗಾತಕ್ಕೊಳಗಾದ ಅರ್ಜುನ ತಲೆ ತಗ್ಗಿಸಿ ನಿಂತಾಗ ಹನುಮ ಕರೆಯುತ್ತಾನೆ. ಎಲೆ ಮಾನವ ನೀ ಸಲೆ ಕಳಿ ಜಳಗದಿ ಬಲಿದಿಯ ಸೇತುವದೇನಾಯ್ತು ಬಲಿದಿಹಸೇತುವದೇನಾಯ್ತು ಮುಖರೈ ನಾವು ಬಲು ಭಟರೈ ನೀವು ಬಲಿ ಮುಖರೈ ನಾವು ಬಲು ಭಟರೈ ನೀವು ಸಲುವುದೆ ನಿಮಗೆ ಪೌರುಷವು ಆಡಿದ ಭಾಷೆಯ ಬಾಡಲು ನಿನ್ನಲಿ ಆಡಿದ ಭಾಷೆಯ ಮಾಡಲು ನಿನ್ನಲಿ ಉಡದಿದ್ದರೆ ನೀ ನಡೆಬೇಗ ಕಾಡೇನು ನಿನ್ನಲಿ ಹೇಳಿ ಬಡರುತ ಕಾಡೇನು ನಿನ್ನಲಿ ಹೇಳಿ ಬಡನು ತಲಿ ಉಡಲರೆದನ ತರನಾಗ ಎಲೆ ಮಾನವ ನೀ ಜಳಗೈ ಜಳಗದಿ ಬಲಿದಿ ಹಸೇತು ಅದೇನಾಯ್ತು ಏನಾಯ್ತು ಎಲೆ ಮಾನವ ಅಯ್ಯ ಮಾನವ ಕಪಿಯಲ್ಲಿ ಪಂತಾಹ್ವಾನ ಸಾಕಾಯ್ತೆ ನಿನಗೆ ಕಾಡಿನ ಕೋಡಗರಯ್ಯ ನಾವು ನೀವು ನಾಡಿನ ಪ್ರಾಜ್ಞರು ನೀನಾಡಿದ ಭಾಷೆಯಂತೆ ಹಾರು ಅಗ್ನಿಗೆ ಎಂದು ನಾನು ಹೇಳುವುದಿಲ್ಲ ಹೋಗಯ್ಯ ಹೋಗು ಎಂದಾಗ ಮಾಡಿದೆ ಪುಣ್ಯ ಸಂಪಾದನೆಗೆ ತೀರ್ಥ ಕ್ಷೇತ್ರಗಳಿಗೆ ಹೊರಟವನು ನಾನು ಕಾಲನಾಲಯಕ್ಕೆ ತೆರಳುವ ಪರಿಸ್ಥಿತಿಯನ್ನು ಕೈಯಾರೆ ತಂದುಕೊಂಡೆನಲ್ಲ ಒಂದು ಕಪಿಯಲ್ಲಿ ಹೀನಾಯ ಸೋಲುಂಡ ಮೇಲೆ ಬದುಕಿ ಲೋಕಕ್ಕೆ ಹೇಗೆ ಮುಖ ತೋರಿಸಲಿ ಅಗ್ನಿಕುಂಡವನ್ನು ನಿರ್ಮಿಸುತ್ತೇನೆ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ಎಂದು ಪಾರ್ಥ ನಿಂತಾಗ ಹಾರಿದ ಬೆನಗ್ನಿಯ ನೆನುದ ಮನವಾರ ನಿಂದಿರೇ ವೃಧ ವಿಪ್ರಕಾರದಲ್ಲಿ ಹರಿ ಬಂದು ನುಡಿದ ಇದೇನು ಏನೆನುದ ಇದೇನು ಏನೆನುದ ಆ ಪುರುಷರೇ, ಸಮುದ್ರ ತೀರದಲ್ಲಿ ನೀವು ಇಬ್ಬರಿದ್ದೀರಿ. ಒಬ್ಬ ಅಗ್ನಿಕುಂಡಕ್ಕೆ ಸುತ್ತುತ್ತಿದ್ದಾನೆ, ನೀನೋರ್ವ ನಿರ್ಲಿಪ್ತನಾಗಿ ಕುಳಿತಿದ್ದೀಯ. ನಿಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಉಂಟಾಯಿತೆ ಎಂದು ಬ್ರಾಹ್ಮಣ ಕೇಳುತ್ತಾನೆ. ಅವರ ಮಾತಿಗೆ ಅರ್ಜುನ ನಡೆದ ಸಂಗತಿಯನ್ನೆಲ್ಲ ತಿಳಿಸುತ್ತಾನೆ. ಇಬ್ಬರ ಮಾತನ್ನು ಕೇಳಿ, ಇನ್ನೊಮ್ಮೆ ನೀವು ಈ ಸ್ಪರ್ಧೆಯನ್ನು ನಡೆಸಿಕೊಡಬೇಕು, ತೀರ್ಪುಗಾರನಾಗಿ ನಾನಿದ್ದೇನೆ ಎಂದು ಒಡಂಬಡಿಸಿದಾಗ ಅರ್ಜುನ, ವೀರವಾರ್ಥ ಬಳಿಗೋ ವೇಷದಿಂದ ಪಾರ್ಥ ಶರಸೇತುವೆಯನ್ನು ನಿರ್ಮಿಸುತ್ತಾನೆ. ಆಗ ಬ್ರಾಹ್ಮಣ ಮುಟ್ಟಿ ಪರೀಕ್ಷೆ ಮಾಡಿ ಹನುಮಂತನಲ್ಲಿ ಇನ್ನೂ ಮುರಿಯುವಂತೆ ಹೇಳುತ್ತಾನೆ. ಹನುಮಂತ ಎದ್ದು ಎಷ್ಟು ಪ್ರಯತ್ನ ಪಟ್ಟರೂ ಮುರಿಯಲು ಸಾಧ್ಯವಾಗುವುದಿಲ್ಲ. ಸೋತನೆನ್ನುವ ದುಃಖದಲ್ಲಿರುವಾಗ ಶ್ರೀರಾಮಚಂದ್ರನ ದಿವ್ಯ ರೂಪವಾಗಿ ಕಾಣಿಸಿಕೊಳ್ಳುತ್ತಾನೆ. ಭಕ್ತಿಯೊಳು ಎರಗಿದ ಸಂಸ್ತುತಿಸಿ ಭಕ್ತಿಯುಳು ಎರಗಿದ ವಾಯುನಂದನನ ದಯದಿ ಚಂದದೊಳೆತಿ ತಕ್ಕೈದಿ ಮೈದಡಗುತ್ತ ಎಂದನು ಮಾಧವ ಶ್ರೀರಾಮನ ಪಾದಗಳಲ್ಲಿ ಬಿದ್ದು ಸ್ತುತಿಸುತ್ತಿರುವ ಹನುಮಂತನಿಗೆ ಪ್ರಪಂಚದಲ್ಲಿ ಹನುಮನಿಗೆ ಸೋಲಿಲ್ಲ ಎಂಬ ನಿಜವನ್ನರುಹಿ ಪಾರ್ಥನಿಗೆ ಮುಂದಕ್ಕೆ ಸಹಾಯವಾಗಬೇಕು ಎಂದು ತಿಳಿಸಿ ಅಂತರ್ಧನನಾಗುತ್ತಾನೆ ಶ್ರೀಹರಿ. ಎಂಬಲ್ಲಿಗೆ ಶರಸೇತು ಬಂಧನಕ್ಕೆ ಮಂಗಲ. ಗಜಮುಖ ಇದುವರೆಗೆ ಶರಸೇತು ಬಂಧನ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಶಿವಪ್ಪ ಬೋಳಂತೂರು, ಮದ್ದಳೆ ಗಿರೀಶ್ ಕಿನಿಲಕೋಡಿ, ಚೆಂಡೆ ಶ್ರೀಧರ ಭಟ್ ಗಿಲ್ಕಿಂಜ, ಶ್ರುತಿ ಜಿಎನ್ ಓಣಯ್ಯ, ನಿರೂಪಣೆ ಶೋಭಾ ಶಿವಪ್ಪ. ಶಿವಪ್ಪ ಬಳಂತೂರು ಮತ್ತು ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶರಸೇತು ಬಂಧನ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಈಗ ರತ್ನಮಾಲ ಪ್ರಕಾಶ್ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ. ಭವ ಭಯ ಹಾರಿಣಿ ಮಂಗಳಕಾರಿಣಿ, ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ಲಲಿತೇ.